ಹರ್ದೀಪ್ ಸಿಂಗ್ ಪುರಿ. ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ಅಗತ್ಯ, ಬಿಸಿ ನಾಗೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ಎಂ ತರಂಗಾಂತರ. ನಾನು ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿವಿಧ ತರಕಾರಿ ಬೆಳೆಗಳ ಸಾಗುವಳಿ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಪ್ರಗತಿಪರ ಕೃಷಿಕ ಜೆಕೆ ದೇವರಾಜ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಜೆಕೆ ದೇವರಾಜು ಅವರು. ದೇವರಾಜು ಅವರು ಅನೇಕ ತರಹದ ತರಕಾರಿ ಬೆಳೆಗಳನ್ನು ಬೆಳೀತಾರೆ, ಅವುಗಳನ್ನು ತಾವೇ ಮಾರಾಟವನ್ನು ಕೂಡ ಮಾಡ್ತಾರೆ. ಅವರು ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ತರಕಾರಿಗಳನ್ನು ಸಂರಕ್ಷಣೆಯನ್ನು ಮಾಡಿ ಶೇಖರಣೆಯನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇರತಕ್ಕಂಥದ್ದು. ಈ ತರಕಾರಿ ಬೆಳೆಯಲ್ಲಿನ ಅನುಭವಗಳು ಹಾಗೂ ಅದರ ಮಾರಾಟದ ಅನುಭವಗಳನ್ನು ಈಗ ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದೇವರಾಜ್ ಅವರಿಗೆ. ನಮಸ್ತೆ. ದೇವರಾಜ್ ಅವರು ಎಷ್ಟು ವಯಸ್ಸು ತಮಗೆ? 45. 45 ವರ್ಷ ಆಯಿತು. ಏನು ಓದಿದ್ರಿ ತಾವು? SLC ಮಾಡಿದ್ದು ಸರ್. ಮುಂದಕ್ಕೆ ಯಾಕೆ ಓದಲಿಲ್ಲ? ಅವತ್ತು SLC ಫೇಲ್ ಆಯಿತು, ಮನೆ ಜಮೀನಿನ ಅಂತ ಒತ್ತಡ, ಹಂಗಾಗಿ ಮನೆ ಹತ್ರನೇ ಇದ್ಕೊಂಡು ನಾವು ವ್ಯವಸಾಯವನ್ನು ಮುಂದುವರ್ಸ್ಕೊ ಬಂದಿವಿ ಸರ್. ಎಷ್ಟು ಜಮೀನು ಇತ್ತು ತಮಗೆ? ನಮಗೆ ಜಮೀನಾಗ ನಮ್ಮಂಥ ಅಂದೇ ಕಾಲದಲ್ಲಿ ಒಳ್ಳೆ ಕಡಿಮೆ ಇತ್ತು. ನಾವು ಇತ್ತೀಚಿನ ಒಂದು ಪರಿಸ್ಥಿತಿಯಲ್ಲಿ ದುಡಿಮೆಯನ್ನು ಮಾಡಿ ನಾವೊಂದು 9 ಎಕರೆ ಜಮೀನನ್ನು ಕೊಂಡ್ವಿ ನಮ್ಮ ಸ್ವಂತವಾಗಿ. ನಾವು 4 ಜನ ಗಂಡು ಮಕ್ಕಳು, ನಮ್ಮಣ್ಣ ನಾವು ಒಂದು 6 ಎಕರೆ ಒಂದ್ಸಾರಿ ಕೊಂಡ್ವಿ, ಒಟ್ಟಿಗಿದ್ದಾಗ 3 ಎಕರೆ ಕೊಂಡಿದ್ವಿ. ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಜಮೀನಿನಲ್ಲಿ ತರಕಾರಿಗಳನ್ನು ನಾವೊಂದು ಇತ್ತೀಚಿಗೆ ಸ್ಕೂಲ್ ಬಿಟ್ಟ ನಂತರ ತರಕಾರಿ ಮುಂಚೆಲೇನು ಬೆಳೀತಿರ್ಲಿಲ್ಲ, ನಾವು ಇತ್ತೀಚಿಗೆ ತರಕಾರಿ ಎಲ್ಲ ಬೆಳ್ಕೊಂಡು ಜೀವನವನ್ನು ಒಂದು ಸಾಗಿಸ್ತಾ ಬಂದಿದ್ವಿ. ಆಲೂಗಡ್ಡೆ ಬೆಳಿತೀವಿ, ಪ್ರಥಮ ಸ್ಥಾನ ಅಂದರೆ ಮೂಲಂಗಿ ಬೆಳೆದೆ. ಅವತ್ತು ಮೂಲಂಗಿ ನಾವು ಬೆಳೀತಿರ್ಲಿಲ್ಲ, ನಾವು ಮನೆಗೆ ತಿನ್ಲಿಕ್ಕೆ ಅಂತ ಹಾಕಿದಂಥ ಸಂದರ್ಭದಲ್ಲಿ ಹೆಚ್ಚಾದಂಥ ಮೂಲಂಗಿ ಅಂತ ತಗೊಂಡು ಮಾರಿ 30 ರೂಪಾಯಿಗೆ ತಗೊಂಡು 1/2 kg ಮೂಲಂಗಿಯನ್ನು ಹಾಕಿ ಅದರಲ್ಲಿ ನನಗೆ ಅವತ್ತು 3,000 ಸಿಕ್ತು. ಆದರೆ ರಾಗಿ ಅವತ್ತು 500 ರೂಪಾಯಿ ಕುಂಟೋಲಿತ್ತು, ರಾಗಿ ಬೆಳೆದಿದ್ರು ಆ ದುಡಿಮೆ ಆಗ್ತಿರಲಿಲ್ಲ. ಅಲ್ಲಿಂದ ಈಚೆಗೆ ನಾನು ತರಕಾರಿಯನ್ನು, ಪ್ರತಿಯೊಂದು ತರಕಾರಿಯನ್ನು ಬೆಳೆದ್ವಿ. ಆಗ ನಾನು ಒಂದು ಜೀವನವನ್ನು ಉತ್ತಮವಾದಂಥ ಮಟ್ಟಕ್ಕೆ ಕಾಣಿತು. ಆ ನಂತರದಲ್ಲಿ ಸರಿಯಾದ ಬೆಲೆ ಸಿಗ್ತಿರಲಿಲ್ಲ ಮಾರ್ಕೆಟಲ್ಲಿ. ಆಗ ಮಾರ್ಕೆಟ್ ಸರಿಯಾದ ಬೆಲೆ ಸಿಗದಿದ್ದಂಥ ಸಂದರ್ಭದಲ್ಲಿ ನನ್ನ ತರಕಾರಿಯನ್ನು ನಾನು ಸ್ವಂತ ತಗೊಂಡು ಉಳಿದಂಥ ಸಂದರ್ಭದಲ್ಲಿ ನಾನು 1 ಚೀಲ ಮುಳುಗಾಯಿ ತಗೊಂಡು ಅದರ ಜೊತೆಗೆ ಮೂಲಂಗಿ ಜೊತೆಗೆ 5 kg ಮೆಣಸಿಕಾಯಿ ತಗೊಂಡು ನಾನು ಸ್ವಂತವಾಗಿ ವ್ಯಾಪಾರವನ್ನು ಶುರು ಮಾಡಿದೆ. ಅಲ್ಲಿಂದ ಹೆಚ್ಚು ನಾನು ಬೆಳೆದಂಥ ತರಕಾರಿಗಳಿಗೆ ನನಗೆ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಆಗ ವ್ಯಾಪಾರಗಾರರು ಅಂದಾಗ ಬೇರೆಯವರು ವ್ಯಾಪಾರಗಾರರು ಕೂಡ ಒಳ್ಳೆ ರೇಟಿಗೆ ಬೆಲೆ ಕೇಳೋರು. ಪದಾರ್ಥ ಚೆನ್ನಾಗಿ ತೊಗೊಂಡು ಹೋಗ್ತಿದ್ದು ಒಳ್ಳೆ ರೇಟು. ನಾವು ಬದನೆ ಬೆಳೆದು, ಮೂಲಂಗಿ ಬೆಳೆದು, ಮೆಣಸಿನಕಾಯಿ ಬೆಳೆದೆ, ಆಲೂಗಡ್ಡೆ ಬೆಳಿತೀವಿ ಯಥೇಚ್ಛವಾಗಿ. ಹಾಗಾಗಿ ಜೀವನಗಳನ್ನು ಸಮೃದ್ಧ ಮಾಡ್ತಾ ಬಂದೀವಿ. ರಾಗಿ ಬೆಳೆದಿವಿ, ಮೆಣಸಿನಕಾಯಿ, ಪ್ರತಿಯೊಂದು ತರಕಾರಿಗಳನ್ನು ಬೆಳೆದು ಜೋಳ ಚೆನ್ನಾಗಿ ಬರ್ತಾ ಇದೆ, ಭೂಮಿ ಉತ್ತಮವಾಗಿದೆ, ಮಣ್ಣು ಹೊಡಿಬೇಕು, ಧನಿನ ಗೊಬ್ಬರ ಹೊಡಿಬೇಕು. ಸುಮ್ಮನೆ ಹಾಕಿ ಬಂದರೆ ಮನೆಗೆ ಬರಲ್ಲ. ಧನಿನ ಗೊಬ್ಬರವನ್ನು ಏನು ಮಾಡ್ತಾರೆ, ಮಾರ್ತಾರೆ, ತಗೊಂಡು ಅಲ್ಲಿ ಭೂಮಿಯಲ್ಲಿ ಬೆಳೆ ಹಾಕಿದ್ರೆ ಬರಲ್ಲ. ಅದು ಒಂದು ಗಾಡಿ ಧನಿ ಗೊಬ್ಬರವನ್ನು 1 ಚೀಲ ಆಲೂಗಡ್ಡೆಗೆ ಹಾಕಿದರೆ ಉತ್ತಮವಾದ ಬೆಳೆ ಬರುತ್ತೆ. ಆಮೇಲೆ ನಾವು ಕೆರೆ ಮಣ್ಣನ್ನೆಲ್ಲ ಒಡಿಸಿದ್ವಿ ಜಮೀನಿಗೆ, ಯಾವುದೇ ಬೆಳೆ ಹಾಕಿದ್ರೂ ಫೇಲ್ ಆಗಲ್ಲ, ಉತ್ತಮವಾದ ಬೆಳೆನ ಖಂಡಿತವಾಗೂ ಬರ್ತಾ ಇದೆ. ಆಮೇಲೆ ದನು ಇದೆ, ಒಳ್ಳೆ ಹೋರಿ ಸಾಕಿದ್ದೀವಿ ವ್ಯವಸಾಯಕ್ಕೆ. ನಾವು ಮುಂಚೆಲ್ಲ ನಮ್ಮ ಅಣ್ಣ ನಾವು ಇದ್ದಾಗಂಥ ಸಂದರ್ಭದಲ್ಲಿ ಎತ್ತಲ್ಲೇ ಉಳುಮೆ ಮಾಡ್ತಿದ್ವಿ ಇಡೀ ಜಮೀನೆಲ್ಲ. ಇತ್ತೀಚಿನ ಪರಿಸ್ಥಿತಿಯಲ್ಲಿ ಟ್ಯಾಕ್ಟರ್ ಉಳುಮೆ ಮಾಡ್ತಾ ಇದೀವಿ. ಅರ್ತೆ ಹೊಡಿಲಿಕ್ಕಾಗಲಿ ಜೋಳ ಹಾಕ್ಲಿಕ್ಕಾಗಲಿ ನಾವು ಎತ್ತಲ್ಲಿ, ಇವತ್ತು ಕೂಡ ಜೋಳ ಏರೋದಾಗಲಿ ಟ್ಯಾಕ್ಟರ್ಲೆಲ್ಲ ಏರ್ಸಲ್ಲ. ನಾವು ಎತ್ತು ಗಾಡಿಯನ್ನು ಇಟ್ಕೊಂಡಿದ್ದೀವಿ, ಎತ್ತು ಗಾಡಿಯಲ್ಲೇ ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ಸಂದರ್ಭಕ್ಕೆ ಟೈಮ್ಗೆ ಟ್ಯಾಕ್ಟರ್ ಸಿಗೋಲ್ಲ. ಈಗ ಒಂದು ದಿವಸ ನಾಲ್ಕು ಗಾಡಿ ನಾನು ಜೋಳವನ್ನು ಏರಿದರೆ ಒಂದು ಟ್ಯಾಕ್ಟ್ರಿಗೆ ಆ ಜೋಳ ತುಂಬೋದು. ನಾನು ಟೈರ್ ಗಾಡಿ ಎತ್ತು ಹಂಗೆ ಇದೆ, ಒಂದು ಗಾಡಿ ಜೋಳ ತಂದರೆ ನಾಲ್ಕು ಗಾಡಿ ಒಂದು ಟ್ರಿಪ್ಪಿಗೆ ತುಂಬ್ಕೋಬೋದು ಟ್ಯಾಕ್ಟ್ರಲ್ಲಿ. ಅಷ್ಟು ಕೆಲಸವನ್ನು ಮಾಡ್ಕೊಂಡು ಹೈನುಗಾರಿಕೆಯಲ್ಲೂ ಕೂಡ ನಮಗೆ ಪ್ರಗತಿಯನ್ನು ಕಂಡಿದ್ದೀವಿ. ನಾವು ಮುಂಚೆ ಒಳ್ಳೆ ನಮ್ಮ ಎತ್ತುಗಳು ಕೂಡ ನಾವು 92 ಇಸವಿಯಿಂದ ಬೇರೆ ಕಡೆಯಿಂದ ಎತ್ತು ತಂದೇ ಇಲ್ಲ. ನಾಟಿ ಹಸುಗಳನ್ನು ನಮ್ಮ ಅಪ್ಪರು ಗಣಸಿ ಸಂತೆಯಿಂದ ತಂದಿದ್ರು, ಅದರಲ್ಲೇ ಮನೆ ತುಂಬ ಎತ್ತುಗಳು. ಯಾವತ್ತು ಒಂದು ಜೊತೆ ಮಾರೋದ್ರೊಳಗೆ ಒಂದು ಜೊತೆ ಓರಿ ರೆಡಿ ಇರ್ತವೆ. ಯಾವ ಥರವಾಗಿ ನಾವು ಮನೆ ಎತ್ತುಗಳು, ಆಮೇಲೆ ಮೇವಿಗೆ ಒಂದು ಕಟ್ ಮೇವು ಕಮ್ಮಿ ಆದರೂ ಸುಮ್ಮನೆ ಇರ್ತವೆ, ಒಂದು ಹಾಯಲ್ಲ, ಜಂಗಸರುಗಳು ಯಾರು ಬೇಕಾದ್ರೂ ಮೇಯಿಸ್ಬೋದು. ಆ ಥರದಲ್ಲಿ ಜೀವನಗಳನ್ನು ಸಾಗಿಸ್ತಾ ಬಂದ್ವಿ. ಇವತ್ತು ಹೈನುಗಾರಿಕೆಯಲ್ಲಿ ನಮಗೆ ಪ್ರಗತಿ ಕಂಡಿದ್ವಿ. ಯಾವುದೇ ಥರ ಆಮೇಲೆ ಬೇರೆ ಹೊಸಗಳು ತಂದೇ ಇಲ್ಲ ನಾನು ಇಲ್ಲಿವರೆಗೂ. ಎಲ್ಲ ಮನೆ ನಮ್ಮ ಮನೆ ದನವೇ ಎಲ್ಲ ಇವತ್ತು ನಮಗೆ 8 ರಾಸ ದನ ಇದೆ. ಮುಂಚೆಲ್ಲ 15 ರಾಸವರೆಗೂ ಸಾಕಿದ್ವಿ, ನಾವೀಗ 8 ರಾಸ ಇದೆ. ಎಲ್ಲ ಮನೇಲಿ ಹುಟ್ಟಿರೋಂಥ ದನಗಳೇ. ಅದರಿಂದಾಗಿ ಕೃಷಿಯಲ್ಲಿ ಏನಪ್ಪ ಅಂದರೆ ನಿಮ್ಮಿಕೊಂಡು ಆಧಾರ ಸ್ತಂಭವಾಗಿ ಮಾಡ್ಕೊಂಡು ಹೋಗು. ಒಂದು ಸಾರಿ ಮಾಡಿ ಆ ಕಡೆ ಹೋಗಿ ಕಡೆ ಬಂದರೆ ಪ್ರಯೋಜನ ಇಲ್ಲ. ಕೆಲಸಗಳನ್ನು ಮನಸ್ಸಿಟ್ಟು ಯಾರು ವ್ಯವಸಾಯವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಯಾವತ್ತೂ ಭೂಮಿ ತಾಯಿ ಮೋಸವನ್ನು ಮಾಡಿಲ್ಲ. ಖಂಡಿತವಾಗೂ ನೀಟಾಗಿ ನಡೆಸ್ಕೊಂಡು ಗೊಬ್ಬರ ಹಾಕೋದು ಯಾವತ್ತೋ ಮಳೆ ಬಂದಾಗ ಸರಿಯಾದಂಥ ಕೆಲಸವನ್ನು ಮಾಡಿಕೊಂಡು ಅದಕ್ಕೇನು ಕೊಡಬೇಕು ಅಗತ್ಯವಾಗಿ ಕೆಲಸಗಳನ್ನು ನೀಟಾಗಿ ಮಾಡ್ಕೊಂಡು ಹೋದರೆ ರೈತರಿಗೆ ಯಾವುದೇ ಥರದ ಅನ್ಯಾಯ ಒಂದು ಬೆಳೆಯಲ್ಲಿ ಯಾವುದೋ ಮಳೆ ಇಲ್ಲದಲ್ಲಿ ಅನ್ಯಾಯ ಆಗ್ಬೋದು, ಇಲ್ಲ ಮಳೆ ಬಂದು ಹಾಳಾಗ್ಬೋದು. 9 ಬೆಳೆಯಲ್ಲಿ ಯಾವುದು ಬೆಳೆನೂ ಫೇಲ್ ಆಗಲ್ಲ. ಯಾವ್ದಾರ ಒಂದು ಫೇಲ್ ಆದರೂ ಒಂದರಲ್ಲಿ ಉತ್ತಮವಾದಂಥ ಜೀವನವನ್ನು ಸಾಗಿಸ್ತಾ ಹೋಗ್ಬೋದು. ಅದೇ ಬಿಟ್ಟರೆ ಸುಮ್ಮನೆ ಯಾವಾಗಲೂ ಮಾಡಿ ಯಾವಾಗಲೂ ಹಾಕಿದ್ರೆ ಪ್ರಯೋಜನ ಇಲ್ಲ. ಈಗ ಜೋಳ ಈ ವರ್ಷ ಮುಂಚೆ ಹಾಕಿದರೆ 1 ಎಕರೆ 1 ಬ್ಯಾಗ್ 18-20 ಕೊಂಡು ಜೋಳ ಇಳುವರಿ ಇದೆ. ಈಗ ಹಿಂಗಂಡ ಹಾಕಿರೋ 10 ಕ್ವಿಂಟಲ್ ಬಂದಿದೆ. ಯಾಕೆಂದರೆ ಮಳೆ ಏಟಾಯಿತು, ಹಾಕಿದ ತಕ್ಷಣದಲ್ಲಿ ಬ್ಯಾಸೆ ಅರ್ಥ ಸಿಗಲಿಲ್ಲ, ಹಂಗೆಲ್ಲ ಆಗುತ್ತೆ. ಅದರಿಂದ ಮುಂಚೆ ಮುಂಗಂಡು ಯಾವ್ದು ಬೆಳೆಯನ್ನು ಮುಂಗಾರಲ್ಲಿ ಮಾಡ್ತೀವಿ ಆಗೇನು ಮಾಡ್ತಾರೆ ಕೆಲವು ರೈತರು ಓಡೋದೇ ಇಲ್ಲ ಜಮೀನನ್ನು. ಈಗ ನಾವು ಮುಂಚೆ ಹಾಕಬೇಕು ಬೆಳೆನ ಒಳ್ಳೆ ಉತ್ತಮವಾದಂಥ ಮಳೆಗೆ, ಭರಣಿ ಮಳೆ ರೇವತಿ ಮಳೆಗೆ ಬೆಳೆ ಬೆರಗು ಮಾಡಬೇಕು. ಆ ಸಂದರ್ಭದಲ್ಲಿ ಕೆಲವು ರೈತರು ಓಡೋದೇ ಇಲ್ಲ, ಕೊನೆಗೆ ಓಡೋಕ್ಕಿಂತ ದುಡ್ಡಿರುತ್ತೆ, ಮುಂಚೆ ಓಡಿ ಯಾಕೆ ಓಡಬಾರ್ದು ಇವರು. ಈಗ ಕೊನೆಗೆ ಬೆಳೆ ಹಾಕ್ತಾರೆ ಲಾಸ್ ಆಗುತ್ತೆ. 10 ಕ್ವಿಂಟಲ್ ಜೋಳ ಬೆಳೀತಾರೆ, 20 ಕ್ವಿಂಟಲ್ ಜೋಳ ಬೆಳೆಯೋಕ್ಕೆ ಮುಂಚೆನೆ ಓಡ್ಬೋದಲ್ಲ. ಓ ನನ್ನ ಬೆಳೆನೇ ಬರಲಿಲ್ಲ, ನಷ್ಟ ಆಯಿತು, ನಾಶವಾಯಿತು, ನನಗೇನು ಇದು ಸರಿಯಾದ ಖುಷಿಯಲ್ಲಿ ಆದೇಶ ಆಗ್ತಾ ಇಲ್ಲ ಅಂತಾರೆ. ಮುಂಚೆ ಹಾಕಬೇಕು, ಯಾವುದೋ ಟೈಮಲ್ಲಿ ಹಾಕಿರೋದು ಬೆಳೆ ಬರೋದಿಲ್ಲ. ಸರಿಯಾದಂಥ ಮುಂಚೆ ಕ್ರಮವಾಗಿ ಜಮೀನನ್ನು ಓಡ್ಕೊಂಡು ಕೊನೆಗೆ ಓಡ್ಸೋಕ್ಕೂ ದುಡ್ಡಾದೇನೆ ಅಷ್ಟೇ, ಮುಂಚೆ ಓಡ್ಸೋಕ್ಕೂ ಅಷ್ಟೇ. ಮುಂಚೆನೆ ಮಾಡಬೇಕು ಆ ಕೆಲಸನ, ಹಿಂಚೆ ಮಾಡಿ ಹಾಳಾಗೋಕ್ಕಿಂತ ಮುಂಚೆನೆ ಜಾಗೃತಿಯನ್ನು ಕೈಗೊಳ್ಳಬೇಕು. ನಾವು ಇಂಥ ಟೈಮಿಗೆ ಬೆಳೆ ಮಾಡಬೇಕು, ಆ ಟೈಮಿಗೆ ಗೊಬ್ಬರ ಜೋಳ ಎಲ್ಲ ರೆಡಿ ಇರಬೇಕು. ಯಾವುದೋ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಹಾಕಿದರೆ ಬೆಳೆ ನಾಶ ಆಗುತ್ತೆ. ಸರಿಯಾದಂಥ ರೈತರಿಗಾಗ ನೋವಾಗುತ್ತೆ. ಕೆಲಸ ಎಲ್ಲ ಮಾಮೂಲಿ ಖರ್ಚಾದ ಉಳಿಯಲ್ಲ, ಖರ್ಚೆಲ್ಲ ಆಗಿರುತ್ತೆ, ಬೆಳೆ ಇಳುವರಿ ಸಿಗಲ್ಲ. 20 ಕ್ವಿಂಟಲ್ ಬೆಳೆ ಅಥವಾ 10 ಕ್ವಿಂಟಲ್ ಬೆಳೀತು ಅಂದರೆ ಅದರಲ್ಲಿ ಆದಾಯ ಕಡಿಮೆ ಆಯಿತು, ಅರ್ಧಕ್ಕರ್ಧ ಕಮ್ಮಿ ಆಯಿತು, ನಾವು ಮಾಡಿದಂಥ ಕೆಲಸ ವೇಸ್ಟ್ ಆಯಿತು, ಅಲ್ಲಿಗೆ ನಾವೇನು ಖರ್ಚು ಮಾಡಿರ್ತೀವಿ ಅಷ್ಟು ಲೆವೆಲ್ ಆಗುತ್ತೆ. ಈಗ ನಾವೊಂದು ಶುಂಠಿ ಆದರೂ ಕೂಡ ನಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ಇವತ್ತು ನಾವು ಬೆಳೆ ಮಾಡಿದ್ದೀವಿ ಅಂದರೆ ಆ ಬೆಳೆಗೆ ಅಷ್ಟು ನೀಟಿರಬೇಕು. ಈಗ ನಾನು ಭತ್ತ ಮಾಡಿದ್ದೀವಿ, ಭತ್ತನೂ ಕೂಡ ಚೆನ್ನಾಗಿ ಬಂದಿದೆ. ರಾಗಿ ಮಾಡಿದ್ದೀವಿ, ಅಲೆಗೆಡ್ಡೆ ಕುಳೆಗೆ ತುಂಬ ಚೆನ್ನಾಗಿದೆ. ಅದಕ್ಕೆ ನೀರು ಪ್ರತಿಯೊಂದು ಅಗತ್ಯವಾದಂಥ ವಸ್ತುಗಳನ್ನು ಟೈಮಿಗೆ ಕರೆಕ್ಟಾಗಿ ಅನುಸರಣೆ ಕೊಡಬೇಕು, ಆಗ ಉತ್ತಮವಾದಂಥ ಬೆಳೆ ಬರುತ್ತೆ. ಈಗ ಅದು ಬೆಳೆ ಬಂದು ಜೋಳ ಹೊಡೆ ಹೊಡೆತಿರತ್ತೆ, ಆಗ ಗೊಬ್ಬರ ಹಾಕಿರೋದು ಪ್ರಯೋಜನ ಆಗಲ್ಲ. ಕರೆಕ್ಟಾಗಿ 50 ದಿವಸದೊಳಗೆ 2 ಸಾರಿ ಗೊಬ್ಬರ ಕೊಡಬೇಕು. ಆದರೆ ಕೆಲಸ 40 ದಿವಸದೊಳಗೆ ನೇಗಿಲೆಲ್ಲ ಹೊಡೆದು ಕೈ ಬಿಡಬೇಕು. ಇವ್ರು 57 ದಿವಸಕ್ಕೆ ನೇಗಿಲು ಹೊಡೆಯೋಕೆ ಹೋದರೆ ಆಗ ಹೂವು ಬಂದಿರುತ್ತೆ, ಬೇರೆ ಹರಿಯುತ್ತೆ, ಆಗ ಅದು ನೋವಾಗುತ್ತೆ, ಆಗ ಸರಿಯಾದ ಬೆಳೆ ಬರಲ್ಲ. ರಾಗಿನೂ ಅಷ್ಟೇ, 1 ತಿಂಗಳೊಳಗಡೆ ಅದಕ್ಕೆ ಕೆಲಸ ಮುಗಿಸ್ಬೇಕು, ನೀರು ಕೊಡಬೇಕು, ಗೊಬ್ಬರಗಳನ್ನು ಮೇನೇಟ್ ಮಾಡಿದರೆ 1 ಎಕರೆಗೆ ಒಂದು ಬಿತ್ತನೆ ಮಾಡಿದ್ರು ಕೂಡ 15-16 ಕ್ವಿಂಟಲ್ ನಾನು ರಾಗಿ ಹೊತ್ತು ಬೆಳೀತಾ ಇದ್ದೀವಿ. ನಾವು APMC ಹಾಕ್ತೇನೆ ರಾಗಿ, ಕರೆಕ್ಟಾಗಿ 3,400 ರೂಪಾಯಿ ರೇಟ್ ಸಿಗ್ತಾ ಇದೆ. ನನ್ನ ಮನೆ ಹತ್ರನೂ ಕೂಡ ಇವತ್ತು ನಮಗೆ ಬಿಕ್ಕೋಡೋರು 3,500 ರೂಪಾಯಿ ರಾಗಿ ತೊಗೊಂಡು ಹೋಗ್ತಿದ್ದಾರೆ ಕ್ವಿಂಟಲ್. ಯಾಕೆಂದರೆ ಮಣ್ಣಿರಲ್ಲ, ತುಂಬ ಚೆನ್ನಾಗಿ ನಾನು ಎತ್ತಲ್ಲೇ ಅರ್ದಿರ್ತೀವಿ, ತುಂಬ ಚೆನ್ನಾಗಿ ಕಣ ಮಾಡಿರ್ತೀವಿ ಸ್ವಂತವಾಗಿ. ಹಂಗಾಗಿ ನಮ್ಮ ರಾಗಿಯನ್ನು ಇವತ್ತು ಭಾಳ ಖುಷಿ ಪಡ್ತಾರೆ ತೊಗೊಂಡೋಗಿ. ಹಾಗಾಗಿ ನಾನು ಹೋದ ವರ್ಷ APMC ಆಗದಿದ್ದ ಕಾರಣ ಹಂಗೆ ಇಟ್ಟಿದ್ದೀನಿ ರಾಗಿ, ಈ ವರ್ಷ APMC ಕೊಡ್ತಾ ಇದ್ವಿ. ಈಗ ಯಥೇಚ್ಛವಾಗಿ ಉಪಯೋಗಿಸ ಅಂಥವ್ರು ಬಿಕ್ಕೋಡಲ್ಲಿ ನನಗೆ ಗೊತ್ತಿರೋಂಥ ಸ್ನೇಹಿತರೆಲ್ಲ ನಮ್ಮ ಮನೆ ಹತ್ರ ಬಂದು ರಾಗಿ ಉತ್ತಮವಾಗಿದೆ ಅಂತ ತಗೋಗ್ತಾರೆ. ಈಗ ಮೊನ್ನೆ ನಾವು ಯಾವುದೇ ಬೆಳೆಯನ್ನು ಬೆಳೆದ್ರು ಕೆಲವರು ಏನು ಮಾಡ್ತಾರೆ, ಮಣ್ಣು ಮಿಶ್ರಣ ಮಾಡ್ತಾರೆ ಬೆಳೆ ಬಂದಿರೋಂಥ ಬೆಳೆಗೆ. ಆ ಲಕ್ಷ್ಮಿಗೆ ಅದನ್ನು ಮಾಡಬಾರ್ದು. ನಾವು ದ್ರೋಹ ಮಾಡ್ದಂಗೆ ನಾವು ಬೆಳೆದಂಥ ಬೆಳೆಗೆ ಮಣ್ಣು ನುಗ್ಗಿರೇನು ಫಲ ಆಯಿತು? ಹತ್ತು ಕೆ ಜಿ ಮಣ್ಣು ಉಗಿರೆ ಲಕ್ಷ್ಮಿ ನೋಡ್ತಾ ಇರ್ತಾರೆ. ಈಗೇನು ಮಾಡ್ತಾರೆ, ಮಣ್ಣು ಉಗ್ತಾರೆ, ಮರಳು ಮಿಕ್ಸ್ ಮಾಡ್ತಾರೆ ಭತ್ತಕ್ಕೆಲ್ಲ, ಅದೆಲ್ಲ ಮಾಡಬಾರ್ದು. ಅದನ್ನು ಮಾಡಿದಾಗ ನಾವು ರೈತರು ಖಂಡಿತವಾಗೂ ಹಾಳಾಗ್ತೀವಿ, ಯಾಕೆಂದ್ರೆ ದೇವರು ಅನ್ನೋದು ನೋಡ್ತಾ ಇರ್ತಾರೆ. ಪಿತ್ರಾರ್ಜಿತ ಆಸ್ತಿ ಇತ್ತಲ್ಲ, ಅಲ್ಲಿ ಏನೇನು ಬೆಳಿತಿದ್ರಿ ನೀವು? ಸರ್, ಮುಂಚೆನೂ ಅಷ್ಟೇ ಆಲೂಗಡ್ಡೆನೂ ಬೆಳಿತಿದ್ವಿ ಪಿತ್ರಾರ್ಜಿತ ಆಸ್ತಿಯಲ್ಲೂ, ಭತ್ತ ಬೆಳಿತಿದ್ವಿ, ರಾಗಿ ಬೆಳಿತಿದ್ವಿ, ಅಲ್ಲೂ ಕೂಡ ಕೃಷಿಯಲ್ಲಿ ಎಲ್ಲಾದನ್ನು ಬೆಳಿತಿದ್ವಿ. ಹೀಗೆ ಯಥೇಚ್ಛವಾದ ಜಮೀನು ಆದಂತ ಸಂದರ್ಭದಲ್ಲಿ ಬೇರೆದ್ರಲ್ಲಿ ಎಲ್ಲ ಸ್ತಂಭ ಅಂಕಿತವಾಗೂ ಮಾಡಿದ್ವಿ. ಜಮೀನು ಕೊಂಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್, ಜಮೀನು ನಮ್ಮ ತಂದೆ ಕಾಲದಲ್ಲಿ ಜಮೀನು ತುಂಬ ಕಡಿಮೆ ಇತ್ತು ನಮಗೆ, ಹಾಗಾಗಿ ಜಮೀನು ಬೇಕು, ಜಮೀನಲ್ಲಿ ಆದಾಯ ಮಾಡಬೇಕು. ನಾವು 4 ಜನ ಮಕ್ಕಳು, ಇಷ್ಟೆಕರೆ ಜಮೀನಿನಲ್ಲಿ ಜೀವನ ಮಾಡಲಿದ್ದು ಮುಂದಿನ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಮುಂದಿನ ಪೀಳಿಗೆಗೆ ಜೀವನ ಬೆಳಕು ಮಾಡಬೇಕು ಅಂದಾಗ ಈ ಜಮೀನಿನ ವ್ಯವಸ್ಥೆಯನ್ನು ಸ್ತಂಭವಾಗಿ ಮಾಡಿದ್ವಿ. ಆ ಜಮೀನು ಆಧಾರದಿಂದ ಇದ್ರೆ ಮುಂದಿನ ಮಕ್ಕಳಿಗೆ ಜೀವನಕ್ಕೆ ದಾರಿ ಆಗುತ್ತೆ. ಇದು ಬೇರೆಯೊಂದು ಉದ್ದೇಶಕ್ಕಲ್ಲ, ನಾವು ಬೆಳೆದಂತ ಪದಾರ್ಥವನ್ನ 4 ಜನಕ್ಕೆ ದಾನವಾಗಂತ ರೂಪದಲ್ಲಾರೋ ಕೊಡುವಂತ ಸ್ಥಾನವನ್ನ ಶಕ್ತಿಗೆ ಸಿಗುತ್ತೆ. ಈಗ ಬೇರೆ ತರದ ವ್ಯವಸ್ಥೆ ಮಾಡಿದ್ರೆ ಈ ದಾನ ಧರ್ಮಗಳನ್ನ ಮಾಡ್ಲಿಕ್ಕೆ ಕಷ್ಟ ಇದೆ. ಜಮೀನ ನಾವು ಬೆಳೆದ್ರೆ 1 ಕೆಜಿನಾರು ನಾವು ಬಂದಂತ ಕೆಲಸ ಮಾಡಿದ್ರೆ ತೆಗೆದು ಕೊಡ್ತೀವಿ. ನಾವು ಬೆಳೆದಂತ ಪದಾರ್ಥನ ಯಾರಿಗಾರು 1 ಕೆಜಿ ದಾನವಾಗಿ ಕೊಡ್ತೀವಿ, ಅದೇ ಕೊಂಡು ಯಾರು 1 ಕೆಜಿ ಕೊಡಕ್ ಆಗಲ್ಲ. ಈಗ 1 ಕೆಜಿ ರಾಗಿ ನಾನು ಯಾರಿಗಾರು ನಾವು ಕೊಡ್ಬೇಕಾದ್ರೆ 2 ಕೆಜಿ ಫ್ರೀಯಾಗಿ ಕೊಡ್ತೀವಿ, ತಾಳಿ ಬೆಳೆದಿದ್ದೆ ನಾವು ಅಂತೇಳಿ. ಈಗ ಆಲೂಗಡ್ಡೆ ಬೆಳೆದಿವಿ, 4-5 ಜನಕ್ಕೆ ನಮ್ಗೆ 1 ಕೆಜಿ ಆಗಲಿ, ಅದು ದಾನವಾದಂಥ ರೂಪದಲ್ಲಿ ಕೊಡ್ತೀವಿ. ಒಂದು ತರಕಾರಿ ಬೆಳೆದ್ರೆ 100 ಗ್ರಾಮ್ ಆಗಲಿ ಯಾರಿಗಾರು ಕೊಡ್ತೀವಿ, 1 ಮೆಣಸಿನ್ಕಾಯಿ ಬೆಳೆದ 100 ಗ್ರಾಮ್ ತಗೋಗಿ ಕೆಲಸಕ್ಕೆ ಬಂದಿರ್ಗೆ, ಅದು ಒಂದು ದಾನವಾಯಿತು. ಈಗ ಅದೇ ನಾವು ದುಡ್ಡು ಕೊಟ್ಟು ತಂದು ದಾನ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆಗ ಒಂದು ಬೇಸರ ಆಗುತ್ತೆ, ಹಣ ಅಂತಕ್ಕಂಥದ್ದು ಆಸೆ ಇರುತ್ತೆ. ಆದರೆ ರೈತರ ಆದಾಗ ಕರೆಕ್ಟಾಗಿ ಅವನ ದುಶ್ಚಟಗಳನ್ನೆಲ್ಲ ಬಿಟ್ಟು ಕರೆಕ್ಟಾದ ಮನೆಯವರು 2 ಜನ ಕೆಲಸ ಮಾಡಿಕೊಂಡು ಗಂಡ ಹಿಡ್ದು ನಿಮ್ಕೊಂಡು ಮಕ್ಕಳಿಗೂ ಕೂಡ ಬುದ್ಧಿವಂತಿಕೆಯನ್ನು ಕಲಿಸ್ಕೊಂಡು ಹೋದರೆ ಜೀವನ ಖಂಡಿತವಾಗೂ ನೆಮ್ಮದಿಯನ್ನು ಕೈಗೊಳ್ಬೋದು. ಇವತ್ತು ನೋಡಿ ನಾವು ಮಕ್ಕಳನ್ನ 4 ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿ, ನಮ್ಮ ಅಣ್ಣನ ಮಗನೊಬ್ಬನ್ನ ಇಂಜಿನಿಯರಿಂಗ್ ಮಾಡಿಸಿ, ನಾವು ಮನೆ ಕಟ್ಟಿ ಜಮೀನು ಕೊಂಡು ನಾವೆಲ್ಲದನ್ನು ಒಡವೆ ವಸ್ತುಗಳನ್ನೆಲ್ಲ ಮಾಡ್ಕೊಂಡು ಇಡೀ ಕುಟುಂಬವನ್ನು ಸಾಕೊಂಡು ಶ್ರಮ ಪಟ್ಟಿದ್ದೀವಿ. ಶ್ರಮ ಪಡೆದಲ್ಲಿ ಯಾರೂ ಬರಲ್ಲ. ಶರೀರ ಬೆಳೆಸ್ಕೊಂಡು ನಾವೇನೋ ಒಂದು ಕಡೆ ದುಶ್ಚಟಗಳನ್ನು ಕಲ್ತ್ಕೊಂಡು ಕಾಲ ಮಾಡಿದ್ರೆ ಆಗೋದಿಲ್ಲ. ಜಮೀನು ನಿಂಬಿದೀವ, ಜಮೀನ್ ಹತ್ರ ಇರಬೇಕು ಕರೆಕ್ಟಾಗಿ, ಹೋಗೋದಕ್ಕೆ ಹೋಗ್ಬೇಕು, ಬರುವಂತಕ್ಕೆ ಬರಬೇಕು. ಸುಮ್ಮನೆ ವೇಸ್ಟ್ ಟೈಮ್ ವೇಸ್ಟ್ ಮಾಡೋಂಥ ಬದುಕಿಲ್ಲ ನಮ್ದು. ನಾವು ಯಾವ ಒಂದು ಸಾರಿ ಗೊಬ್ಬರವನ್ನು ತಂದರೆ 2-3 ತಿಂಗಳು ನಮಗೆ ಇಂಥ ಜಮೀನಿಗೆ ಆಗಬೇಕು ಅಂದ್ರೆ ಅಂಥ ಗೊಬ್ಬರ ತಂದು ಇಟ್ಕೊಬಿಡ್ತೀವಿ. ಆ ದಿನ ಮುಂಚೆಲ್ಲ ಹೋಗೋದು ತರೋದು ಮಾಡೋಂಥ ವ್ಯವಸ್ಥೆ ಇಲ್ಲ. ದಿನ ಪೇಟೆಗೆ ಹೋಗೋ ವ್ಯವಸ್ಥೆ ಇಲ್ಲ. ಆಧಾರ ಇದ್ದಾಗ ಮಾತ್ರ ಹೋಗಿ 10 ನಿಮಿಷ ಹೋಗಿ ಬರ್ತೀವಿ. ಅದು ಜೀವನಗಳನ್ನು ಯಾರು ರೈತಾಪಿ ವರ್ಗದವರು ಕರೆಕ್ಟಾಗಿ ನಡೆಸ್ಕೊಂಡು ನೆಮ್ಮದಿಯನ್ನು ಕೈಗೊಳ್ತೀವೋ ಅವತ್ತು ಖಂಡಿತವಾಗ ನೆಮ್ಮದಿ ಇರುತ್ತೆ. ಈ ಗಂಡ ಹಿಡಿದು ಕೆಲಸ ಮಾಡಿದ್ರೆ ಒಬ್ಬರು ಮಾಡಿದ್ರೆ ಒಬ್ಬರು ಕುಂತರೆ ಅದು ನಡೆಯೋದಿಲ್ಲ, ವ್ಯವಸಾಯ ನಡೆಯಲ್ಲ. ಎಲ್ಲ ಪ್ರತಿಯೊಂದು ಅಳಕೈಲೆ ಮಾಡಿಸ್ತೀವಿ ಅಂದ್ರೂ ಕೂಡ ಇವತ್ತು ಕಷ್ಟ ಇದೆ, ಯಾಕೆಂದ್ರೆ ಗೊಬ್ಬರ ರೇಟ್ ಜಾಸ್ತಿ ಎಲ್ಲ ಇದೆ. ಹಿಂಗಿದೆ ಭತ್ತ ರಾಗಿ ಆಲೂಗಡ್ಡೆ ಬೆಳ್ಕೊಂಡಿದ್ದರು, ತರಕಾರಿ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಸರ್, ನಾವು ತರಕಾರಿ ಬೆಳಿಬೇಕಾದ್ರೆ 10 ರೂಪಾಯಿ ಬೀಜ ತಂದು ಮನೆ ತಿನ್ಲಿಕ್ಕೆ ಅಂತ ಹಾಕಿದ್ದೆ. ಮೂಲಂಗಿ ಬೀಜವನ್ನು ಫಸ್ಟ್ ಅದು ಹೆಚ್ಚಾಯ್ತು. ಬೀನ್ಸ್ ಬೆಳೆದಿದ್ದೆ ಆಲೂಗಡ್ಡೆ ಒಳಗೆ, ಆಗ ಆಲೂಗಡ್ಡೆ ಜೊತೆಗೆ ಬೀನ್ಸಿನ ಜೊತೆಗೆ ಇದು 1 ಪ್ಯಾಕೆಟ್ ಮೂಲಂಗಿ ಹಣ್ಣು ತಗೊಂಡು ಹೋದೆ. ಅವತ್ತಿನ ಬೆಲೆ ಈಗ 22 ವರ್ಷದಲ್ಲಿ 30 ರೂಪಾಯಿಗೆ ಹೋಯ್ತು 1 ಪ್ಯಾಕೆಟ್ ಮೂಲಂಗಿ. ಆ ಮೂಲಂಗಿಯಲ್ಲಿ 30 ರೂಪಾಯಿ ಬೀಜ ಮತ್ತೆ ತಂದೆ 1/2 ಕೆಜಿ. ಅದನ್ನ ಒಂದು ಕಡೆಗೆ ರಾಗಿ ಹಾಕಕ್ಕಂತ ಬಿಟ್ಟಂತ ಹೊಲದಲ್ಲಿ ನಾನು ಅದನ್ನ ಮಿಶ್ರಣ ಮಾಡಿ ಚೆಲ್ದೆ. ಅದೆಲ್ಲ ನನಗೆ 3,000 ರೂಪಾಯಿ ದುಡ್ಡು ಸಿಕ್ತು ಅವತ್ತಿನ ಒಂದು ಟೈಮಲ್ಲಿ. ಅಲ್ಲಿಂದ ಈಚೆಗೆ ನಾನು ಆ ತರಕಾರಿಯನ್ನ ಯಥೇಚ್ಛ ಬೆಳೀತಾ ಬಂದೆ. ಆ ಸಂದರ್ಭದಲ್ಲಿ ನಾನು ಬೆಳೆದಂತ ಸಂದರ್ಭದಲ್ಲೂ ನನಗೆ ಸರಿಯಾದ ಬೆಲೆ ಸಿಗ್ಲಿಲ್ಲ. ಮಾರ್ಕೆಟ್ ಅಲ್ಲಿ ಬೇಕಾಬಿಟ್ಟು ಕೇಳೋರು. ಆ ಸಂದರ್ಭದಲ್ಲಿ ನಾನು ಸ್ವಂತ ವ್ಯಾಪಾರವನ್ನ ಕಲಿತೆ. ಆಮೇಲೆ ನಾನು ಸ್ವಂತ ವ್ಯಾಪಾರ ಕಲ್ತಂತ ಸಂದ ಎಲ್ಲಾ ತರಕಾರಿಗಳನ್ನು ಬೆಳೆದು ತುಂಬಾ 1-2 ವರ್ಷ ಬರಗಾಲ ಬಂತು, ನೀರಿರ್ಲಿಲ್ಲ. ನಮಗೆ ವಾಟೆವಳೆಯಲ್ಲಿ ಅಲ್ಲೊಂದು ಬಾವಿ ಇದ್ದಂಗೆ ಇತ್ತು, ಅಲ್ಲಿ ಒಳ್ಳೆ ನೀರು ಸಿಗೋದು. ನಾನು ಅಲ್ಲಿ 15 ಕುಂಟೆ ಜಾಗದಲ್ಲಿ ಬದನೆ ಗಿಡವನ್ನು ಮಾಡಿದೆ, ಉದ್ದ ಬದನೆ. ನನಗೆ ಅದ್ರಲ್ಲಿ 50,000 ರೂಪಾಯಿ ದುಡ್ಡು ಸಿಕ್ತು. ಅವತ್ತು ನನಗೆ 20 ರೂಪಾಯಿ ಕೆಜಿ ಹೋಲ್ಸೇಲ್ ಸಿಗೋದು ಬದನೆ. ಆ ಸಂದರ್ಭ ತುಂಬಾ ನನಗೆ ಒಂದು ಜೀವನವನ್ನು ಸಮೃದ್ಧವಾಗಿ ಜೀವನವನ್ನು ಮಾಡಿದೆ. ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಾನು 30-40 ರೂಪಾಯಿ ಮಾಡ್ತಿದ್ದೆ, ನಾನು ಹೋಲ್ಸೇಲ್ ಕೊಟ್ಟ ಸಂದರ್ಭದಲ್ಲಿ 20 ರೂಪಾಯಿ ಹೋಗೋದು. ಮೂಲಂಗಿಯನ್ನೆಲ್ಲ ಅದರಿಂದ ಪ್ರತಿಯೊಂದು ಬೆಳೆಯನ್ನು ನಾನು ಬೆಳೆದು ನನಗೆ ಕೃಷಿಯಲ್ಲಿ ಆಮೇಲೆ 3 ತಿಂಗಳು ಬೆಳೆ ಬೆಲ್ಲ, 4 ತಿಂಗಳು ಬೆಳೆ ಮೂಲಂಗಿ 40 ದಿವಸದ ಬೆಳೆ. ಭೂಮಿ ಚೆನ್ನಾಗಿದ್ರೆ 35 ದಿವಸ ಕಿತ್ತು ಮಾರಬಹುದು, 60 ದಿವಸಕ್ಕೆ ಖಾಲಿ ಆಗುತ್ತೆ. ಹಂಗಾಗಿ ದುಡಿಮೆ 1 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಆದಾಯ ಗ್ಯಾರಂಟಿ ಇದ್ದೇ ಇರುತ್ತೆ. ಅದರಲ್ಲಿ ಸಂಬಾರ ಸೊಪ್ಪು ಬೆಳೆದಿವಿ, ಅದರಲ್ಲೂ ಕೂಡ ನಾನು ಶುಂಠಿ ಒಳಕ್ಕೆ ಮಿಶ್ರಣ ಮಹಿಳೆ ಬೆಳೆ ಮಾಡಿದ್ದೆ. ಸಂಬಾರ ಸೊಪ್ಪು ಭಾರಿ ಚೆನ್ನಾಗಿ ಬಂತದು, ಅದರಲ್ಲೂ ಕೂಡ ನನಗೆ 25,000 ರೂಪಾಯಿ ಆದಾಯ ಸಿಕ್ತು. ಶುಂಠಿ ಒಳಗೆ ಮಿಶ್ರ ಬೆಳೆ, ಎರಡು ವರ್ಷ ಬೆಳೆದೆ ಅದನ್ನ. ಮತ್ತೆ ಇತ್ತೀಚೆಗೆ ಸೊಪ್ಪುಗಳನ್ನು ಬೆಳೆದೆ, ಒಂದ್ ಸಾರಿ ಸಬ್ಸಿಗೆ ಸೊಪ್ಪು, ನಾಟಿ ಸಂಬಾರ ಎಲ್ಲ ಬೆಳೆದೆ. ತುಂಬಾ ಒಂದು ಉತ್ತಮವಾದಂತ ನನಗೆ ಬೆಲೆ ಸಿಕ್ತು. ಆಮೇಲೆ ಕೋಳಿ ಅಂಗಡಿಗಳಿಗೆ ಹೋಲ್ಸೇಲ್ ಕೊಡ್ತಿದ್ದೆ, 100 ಕಂತೆ 50 ಕಂತೆ ಈ ತರ ಕೊಂಡು ಕೊಡ್ತಿದ್ದೆ. ನಮಗೆ ಒಳ್ಳೆ ಉತ್ತಮವಾದಂತ ಜೀವನವನ್ನು ಕೊಡ್ತಾ ಹೋತ ಸಂಬಾರ ಸೊಪ್ಪಲ್ಲಿ. ಶುಂಠಿ ಒಳಗೆ ಮಿಶ್ರ ಬೆಳೆಯಾಗಿ ಹೆಂಗ್ ಬೆಳೆದಿದ್ರಿ? ಈ ಶುಂಠಿ ಹಾಕ್ತಾಗ್ಲೇ ಅದನ್ನು ಚೆಲ್ಲಿದ್ರ ಅಥವಾ ಶುಂಠಿಯನ್ನು ಹಾಕ್ತಿವಲ್ಲ ಆ ಮುಂಚೆ ಉಗ್ಗಿ ಬಿಡ್ತೀವಿ, ಬೀಜ ಗೊಬ್ಬರ ಮಿಕ್ಸ್ ಮಾಡಿ ಗುಣಿ ಹೊಡೆಯೋದಷ್ಟೇ. ಅದು ಗುಣಿ ಹೊಡೆದಾಗ ಮಣ್ಣೆಲ್ಲ ಅಡಿಕೆ ಸೇರ್ಕೊಳತ್ತೆ, ಮತ್ತೆ ಶುಂಠಿ ನೆಡ್ತೀವಿ. ಮಣ್ಣು ಅದ್ರ ಮೇಲೆ ಬಿದ್ದಾಗ ಅದು ತನ್ನಷ್ಟು ತಾನೇ ಹುಟ್ಟುತ್ತೆ. ನೀರು ಅದಕ್ಕೆ ನತ್ಕಾಗೆ ಬೇರೆ ಏನು ಮಾಡಲ್ಲ, ಸ್ಪ್ರೇ ಮಾಮೂಲಿ ನೀರು ಕೊಡ್ತೀವಿ, ಅದ್ರ ಜೊತೆ ಹುಟ್ಟುತ್ತೆ. ಗೊಬ್ಬರ ಧನಿಯ ಗೊಬ್ಬರ ಎಲ್ಲ ಹಾಕಿರ್ತೀವಿ, ಹಂಗಾಗಿ ಅದ್ರ ಜೊತೆ ಉತ್ತಮವಾದ ಬೆಳೆ ಬಂತದು. ಅದಕ್ಕೇನು ಬೇರೆ ಖರ್ಚಿನಿಲ್ಲ, ಕಿತ್ತು ಮಾರಿದ್ದೊಂದೇ ಅದಕ್ಕೆ ಖರ್ಚು, ಬೇರೆ ಏನು ಮಾಡಿರಲ್ಲ. ಶುಂಠಿ ಎಷ್ಟು ಹಾಕಿರ್ತೀರ ಅಷ್ಟಕ್ಕೂ ಸಂಬಾರ ಹಾಕ್ತಿದ್ರ ಹೆಂಗೆ? ಅರ್ಧ ಎಕರೆಗೆ ನಾನು ತುಂಬಾ ಹಾಕಿದ್ದೆ. ಅರ್ಧ ಎಕರೆ ಮಾಡಿದಾಗ ನನಗೊಂದು 25-30 ಸಾವಿರ ರೂಪಾಯಿ ಅದರಲ್ಲಿ ನನಗೆ ಅದೇ ಸಿಕ್ತು. ಆಮೇಲೆ ರೇಟ್ ಇತ್ತು, ಆ ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಗೋದು, ಹಾಗಾಗಿ ಒಳ್ಳೆ ಉತ್ತಮವಾದಂತ ಬದುಕು ಜೀವನವನ್ನು ಸಾಗಿಸ್ತಾ ಬಂದ್ವಿ. ಒಂದೇ ಸರಿ ಹಾಕಿದ್ರೆ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ, ಮಾರಾಟ ಮಾಡಕ್ಕೆ ತೊಂದರೆ ಆಯ್ತಾರಲ್ಲ? ತೊಂದ್ರೆ ಏನಾಗದು, ಹಿಂದೆ ಮುಂದೆ ಹುಟ್ಟಿರುತ್ತಲ್ಲ, ದೊಡ್ಡದ ಯಾವ್ದಿರುತ್ತೆ ಅದನ್ನ ಕೇಳ್ತೀವಿ. ಹಿಂದೆ ಹುಟ್ಟಿದ್ದು ನಿಧಾನವಾಗಿ ಬರುತ್ತೆ, 1 ತಿಂಗಳವರೆಗೂ ಗ್ಯಾಪ್ ಇರುತ್ತದು. ಸ್ವಲ್ಪ ನೀರಿನ ಅಂತರದಲ್ಲಿ ಹುಟ್ಟಿದ್ದು ಬೇಗ ಹುಟ್ಟುತ್ತೆ, ಮೇಲೆ ಭಾಗ ಬಿದ್ದಿದ್ದು ಸ್ವಲ್ಪ ನಿಧಾನವಾಗಿ ಹುಟ್ಟಿದ್ದು ನಿಧಾನವಾಗಿ ಬರುತ್ತೆ. ಆಮೇಲೆ ಗೊಬ್ಬರ ಸ್ವಲ್ಪ ಕಡಿಮೆ ಇದ್ದಿದ್ದು ಸ್ವಲ್ಪವಾಗಿ ಹುಟ್ಟುತ್ತೆ, ನಿಧಾನವಾಗಿ ಸಿಗುತ್ತೆ. ಒಂದೇ ಸರಿ ಬರಲ್ಲ, ಯಾವುದೇ ಸೊಪ್ಪು ಆದರೂ ಅಷ್ಟನ್ನು ವೇರಿಯೇಷನ್ ವೇರಿಯೇಷನ್ ಸಿಗುತ್ತೆ. ಆಗ ಕಿತ್ತು ಮಾರಲಿಕ್ಕೆ ನಮಗೆ ಅನುಕೂಲವಾಯಿತು. ದೊಡ್ಡ ದೊಡ್ಡದನ್ನು ಕಿತ್ತು ಮನೆಯವರೇ ಮಾಡೋದ್ರಿಂದ ಕೆಲಸಗಳು ಉತ್ತಮವಾಯಿತು. ಮೂಲಂಗಿ ವರ್ಷಪೂರ್ತಿ ಇರಂಗ್ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿ, ವರ್ಷಪೂರ್ತಿ ಬೆಲೆ ಸಿಗುತ್ತಾ ಹೆಂಗೆ? ನಾವು ಬೆಳೆದಂತ ಸಂದ್ರೆ ವರ್ಷವಿಡೀ ನಮಗೆ ಮೂಲಂಗಿ ರೇಟ್ ಸಿಗೋದು. ಅವತ್ತಿನ ಟೈಮಲ್ಲಿ ರೈತರು ಕಡಿಮೆ ಬೆಳೆಯೋರು. ಆಮೇಲೆ ಮಾರ್ಕೆಟ್ ಏನ್ ಮಾಡ್ತಾರೆ ರೈತರು ಅಂದ್ರೆ, ಒಂದೇ ಸಾರಿ 30-40 ಚೀಲ ತರ್ತಾರೆ ಮಾರ್ಲಿಕ್ಕೆ. ಒಂದೇ ಸಾರಿ ರೇಟ್ ಇತ್ತು ಅಂತ ತಿರ್ಗಾ ಬೆಳಿಗ್ಗೆ 100 ಚೀಲ ತರ್ತಾರೆ, ಅವತ್ತು ರೇಟ್ ಮಾರ್ಕೆಟ್ ಬಿದ್ದೋಗುತ್ತೆ. ರೈತರು ಏನ್ ಮಾಡಬೇಕು, ಒಂದೇ ಮಾಸ ತರಬೇಕು, 15 ಚೀಲ ಒಬ್ಬ ರೈತರು ಚೀಲ ಡೈಲಿ ತರಬೇಕು. ರೈತರ ಶ್ರಮ ಇರುತ್ತೆ, ಓ ನಿದ್ಗೆಡರು ಯಾರು, ದಿನ ಬಾಡಿಗೆ ಕೊಳ್ಳೋರು ಯಾರು, ದಿನ ಶ್ರಮ ಪಡೋರು ಯಾರು ಅನ್ನಕ್ ಹೋದ್ರೆ ಮಾರ್ಕೆಟ್ ತಿರ್ಗಾ ದಿವಸ ಒಂದೇ ದಿವಸ 40 ಚೀಲ 100 ಚೀಲ ಆಗ್ಬಿಡುತ್ತೆ. ನಾವೇನ್ ಮಾಡ್ತಿದ್ದು, ಒಂದೇ ಮಿನಿಮಮ್ ಚೀಲ ತಗೊಂಡೋಗ್ತಿದ್ದೆ ಮಾರ್ಕೆಟಿಗೆ. ಆ ಸಂದರ್ಭದಲ್ಲಿ ನಮಗೆ ಒಳ್ಳೆ ಬೆಲೆ ಸಿಗೋದು ಮಾರ್ಕೆಟು. ಈ ರೈತರು ಏನ್ ಮಾಡ್ತಾರೆ, ಒಂದೇ ಸರಿ ತರ್ತಾರೆ. ಈಗ ನಾವು ವ್ಯಾಪಾರ ಮಾಡಕ್ ಹೋಗ್ತೀವಾ, ಇವತ್ತು ತರಕಾರಿ ಇರಲ್ಲ, ನಾಳೆ ಬೆಳಿಗ್ಗೆ ಹೋದ್ರೆ ರೇಟ್ ತಂದು ಬೇಕಾದಷ್ಟು ತರ್ತಾರೆ. ರೈತರಿಗೆ 98 ಬೀಳುತ್ತೆ. ಒಂದೇ ದಿನ ಎಚ್ಚೆತ್ತಾದಂತ ತರಕಾರಿನ ಯಾರೂ ತರಬಾರ್ದು, ಒಂದು ಮಿನಿಮಮ್ ಮಾಡ್ಕೋಬೇಕು. ಏನೇ ಬೆಳೆದ್ರು ಒಂದು ಮಿನಿಮಮ್ ತಗೊಂಡು ಹೋದಾಗ ರೈತರು ಖಂಡಿತವಾಗ ಒಳ್ಳೆ ಬೆಲೆ ಸಿಗುತ್ತೆ. ಈಗ ಒಂದ್ ದಿವಸ 20 ಚೀಲ ತಗೋದ್ರೆ, ಒಂದ್ 40 ಚೀಲ ತಗೊಂಡ್ರೆ ಮಾರ್ಕೆಟ್ ಬಿದ್ದೋಗುತ್ತೆ. ಯಾವುದೇ ನಾವೆಲ್ಲ ನೋಡ್ತೀವಿ ಅಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ನೋವಾಗುತ್ತೆ. ನಾನೊಬ್ಬ ರೈತ ಆಗಿ ಇವತ್ತು ವ್ಯಾಪಾರ ಮಾಡ್ತಾ ಇರೋದ್ರಿಂದ ತುಂಬಾ ಬೇಸರವನ್ನು ಕೈಗೊಳ್ಳಿದ್ವಿ. ಏನು ಒಂದ್ ದಿವಸ 20 ರೂಪಾಯಿ ಮೂಲಂಗಿ ಆಗುತ್ತೆ, ತಿರ್ಗಾ ದಿವಸ 100 ರೂಪಾಯಿ ಆಗಿರುತ್ತೆ. ಬೇಸರ ಹತ್ತಿ ತರಲ್ಲ, ಇವತ್ತು 20 ರೂಪಾಯಿ ಬಿಡ್ತಲ್ಲ, ತಿರ್ಗಾ ದಿವಸ ತರೋದಿಲ್ಲ ರೈತರು. ಅವತ್ ನೂರು ರೂಪಾಯಿ ಯಾರು ಒಬ್ಬ ಪುಣ್ಯಾತ್ಮ ತಂದಿರ್ತಾನೆ ಅವನಿಗೆ ರೇಟ್ ಸಿಗುತ್ತೆ. ಇವ್ರು ಮತ್ತೆ ತಿರ್ಗಾ ದಿವಸ ರೇಟ್ ಆಯ್ತು ಅಂತ ತರ್ತಾರೆ, ಮತ್ತೆ ರೇಟ್ ಬಿದ್ದೋಯ್ತು. ಆದ್ರಿಂದ ರೈತರು ಏನ್ ಮಾಡಬೇಕು, ಅನುಭವ ಜೀವಿಗಳಾಗಿ 20-20 ಚೀಲ 10 ಚೀಲ ಮಿನಿಮಮ್ ತರಬೇಕು. ರೇಟ್ ಏನೇ ಸಿಕ್ಲಿ ಏನೇ ಬಿಡ್ಲಿ ಒಂದೇ ಸಮ ತಗೋಬೇಕು. ಆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೇ 50 ಚೀಲ 100 ಚೀಲ ಒಂದೇ ಸಾರಿ ತಗೊಂಡ್ರೆ ರೇಟು ಕೊಳ್ಳೋರು ಕಮ್ಮಿ ಆಗ್ತಾರೆ, ಕೊಳ್ಳೋರು ಕಡಿಮೆ ಆದಾಗ ಅದು ಬೆಲೆ ಬಿದ್ದೋಗುತ್ತೆ. ಈ ತರದ ಸನ್ನಿವೇಶಗಳು 100 ಸಾರಿ ನಾವು ನೋಡ್ತಾ ಇದೀವಿ ಇವತ್ತು ಮಾರ್ಕೆಟ್ ಅಲ್ಲಿ. ಅದು ಆಗ್ಬಾರ್ದು. ರೈತರು ಒಂದೇ ದಿನ ಶ್ರಮ ಇರುತ್ತೆ, ದಿವಸ ನಿದ್ದಿಗೆಡ್ಬೇಕು, ದಿನ ಕೇಳ್ಬೇಕು, ಯಾರು ಅನ್ನಂಗಿಲ್ಲ. ಶ್ರಮ ತಕ್ಕಂತ ಫಲ ಡೈಲಿ ಸಿಗುತ್ತೆ. ಒಂದ್ ಮಿನಿಮಮ್ ತಗೊಂಡೋಗ್ಬೇಕು. ಸುಮ್ಮನೆ ಯಥೇಚ್ಛವಾಗಿ ಒಂದೇ ದಿವಸ ತಗೊಂಡೋದ್ರೆ ಅದು ಯಾರು ಉಪಯೋಗಿಸಲ್ಲ. ಅದು ತರಕಾರಿ ಒಂದ್ ದಿವಸ ಕಿತ್ತಾಳಾಯ್ತು ನಮ್ಮ ಯಾರು ಮುಗಿಸಲ್ಲ, ತಿರ್ಗಾ ಬೆಳೆಯೋದು ಬೆಲೆ ಇಲ್ಲ. ಈಗ ಮೂಲಂಗಿ ಬದನೆ ಇಷ್ಟೇ ತರಕಾರಿ ಬೆಳಿತೀರೋ ಅಥವಾ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಬೆಳೆದಿದ್ರ ಹೇಗೆ? ಸರ್, ನಾವು ಬೀನ್ಸ್ ಬೆಳೆದ್ವಿ, ಕಾಳು ಬೆಳೆದ್ವಿ, ಎಲ್ಲಾ ತರದ ತರಕಾರಿಗಳು ಹಲವಾರು ತರದಲ್ಲಿ ಬೆಳೆದ್ವಿ. ನಾವು ಬದನೆ ತೊಂಡೆ ಇವೆಲ್ಲ ಬೆಳೆದ್ವಿ. ಇತ್ತೀಚಿನ ಪರಿಸ್ಥಿತಿ ಮಳೆ ತರಕಾರಿಗಳು ಹೆಚ್ಚೆಚ್ಚು ಬರಕ್ ಆಗಲ್ಲ. ಈಗ ಬೇಸಿಗೆ ಬೆಳೆಗಳನ್ನ ಬೆಳಿಬಹುದು. ಮತ್ತೆ ಈಗ ಇಲ್ಲಿಂದ ನಮಗೆ ಒಳ್ಳೆ ನೀರಿದೆ, ಜಮೀನ್ ಚೆನ್ನಾಗಿದೆ, ಈಗ ಮಾಡ್ಕೊಂಡು ಹೋಗ್ಬೇಕು. ತರಕಾರಿಗಳನ್ನ ಬೆಳೆದು ಬೆಳೆದು ನಾನೇ ಅದನ್ನ ಮಾರಾಟ ಮಾಡಕ್ಕೂ ಕೂಡ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾಕೆ ನಿಮಗೆ ಮಾರಬೇಕು ಅಂತ ಹೇಳಿ ಅನಿಸ್ತು? ನಮ್ಮ ಅವತ್ತು ತಗೊಂಡೋದಂತ ಬೆಲೆ ಮಾರ್ಕೆಟ್ ಅಲ್ಲಿ ನನ್ನ 8 ಚೀಲ ಮೂಲಂಗಿ ಉಳಿತು. ಬಹಳ ಕಡಿಮೆ ಕೇಳಿರು. ಇನ್ನೊಬ್ರು ಯಾರೋ ತಂದಂತ ಸಂದರ್ಭದಲ್ಲಿ ಅವರು ತುಂಬಾ ಕಮ್ಮಿ ಬೆಲೆಗೆ ಮಾರಿರು. ನಂದು ಮೂಲಂಗಿ 15 ಚೀಲದಲ್ಲಿ 7 ಚೀಲ ಖಾಲಿ ಮಾಡಿದೆ, 8 ಪ್ಯಾಕೆಟ್ ಉಳಿತು. ನಾನು ವಾಪಸ್ ತಂದ್ರೆ ನಾನು ಅದು ಬೆಳೆ ಹಾಳಾಗತ್ತೆ ಅಂತೇಳಿ ನಾನು ಅವತ್ತು ಒಂದು ಚೀಲ ಮುಳುಗಾಯಿ ತಗೊಂಡೋದ್ರ ಜೊತೆಗೆ 5 ಕೆಜಿ ಮೆಣಸಿನಕಾಯಿ ತಗೊಂಡು ನಮ್ಮ ಸ್ನೇಹಿತರ ಹತ್ರ ತಟ್ಟಿ ಬಟ್ಟೆ ತಗೊಂಡು ಚೀಲವನ್ನು ಕುಯ್ದು ಆಸಿ ಅಲ್ಲಿ ನಾನು ವ್ಯಾಪಾರವನ್ನು ಶುರು ಮಾಡಿದೆ. ಅವತ್ತು ನಾನು ಮಾರಿಗಿಂತ ಹೆಚ್ಚಿನ ಲಾಭವನ್ನು ಗಳಿಸಿದೆ. ಪ್ರಾರಂಭ ಹಂತದಿಂದ ನಾನು ತಿರುಗಾದಿ ವಾರದಿಂದ ನಾನು ತರಕಾರಿ ವ್ಯಾಪಾರವನ್ನು ಶುರು ಮಾಡ್ತಾ ಬಂದೆ. ನನ್ನ ಸ್ವಂತ ಬೆಳೆದಂಥ ತರಕಾರಿಗೆ ಬಹಳ ನೀಟಿರೋದು. ಅವ್ರು 10 ಕೆಜಿ ಮಾರಿದ್ರೆ ನಾನು 50 ಕೆಜಿ ಖಾಲಿ ಮಾಡ್ತಿದ್ದೆ. ನನ್ನ ಕಟ್ಟೆಯಲ್ಲಿ ಮೂಲಂಗಿ ಅಂತೂ ತುಂಬಾ ಚೆನ್ನಾಗಿ ಬೆಳೀತಿದ್ದೆ. ಯಾರು ಬಂದರೂ ಕೂಡ ನನ್ನ ಮೂಲಂಗಿನ ಬಿಟ್ಟೋಗ್ತಿರಲಿಲ್ಲ. ನಾನು ಸುರಿದಂಥ ಕಟ್ಟೆಯಲ್ಲಿ ಒಳ್ಳೆ ದನಿ ಗೊಬ್ಬರ ಹಾಕಿ ಬೆಳೀತಿದ್ದೆ ನಾನು, ಒಳ್ಳೆ ಕಲರ್ಸ್ ಕಾಣೋದು. ಹಂಗಾಗಿ ಈ ಬದನೆ ಆಗಲಿ ಯಾವುದೇ ಒಂದು ಪದಾರ್ಥನೂ ನಮ್ಮ ಹತ್ರ ತುಂಬ ಚೆನ್ನಾಗಿರೋದು. ಆಲೂಗಡ್ಡೆ ಆಗಲಿ ನಾಟಿ ಆಲೂಗಡ್ಡೆ ಅವರು ನಾಟಿ ಲೋಕಲ್ ತರಕಾರಿ ಅಂತ ಹೇಳಿ ಭಾರಿ ಚೆನ್ನಾಗಿ ತಗೊಂಡೋಗೋರು ಜನಗಳೆಲ್ಲ, ನಮ್ಮ ವಿಶ್ವಾಸ ತುಂಬ ಚೆನ್ನಾಗಿತ್ತು. ಟೊಮೊಟೊ ಬೆಳೆದೆ ಒಂದೆರಡು ಸಾರಿ, ಅದನ್ನು ಕೂಡ ನಾನು ಸ್ವಂತವಾಗಿ ವ್ಯಾಪಾರ ಮಾಡಿದೆ. ಹಂಗಾಗಿ ಎಲ್ಲ ಥರದ ತರಕಾರಿ ಅನುಭವಗಳು ನಮ್ಮಲ್ಲಿ ಇದೆ. ತುಂಬ ಆಲೂಗಡ್ಡೆ ಎಷ್ಟು ಎಕರೆಗೆ ಹಾಕತ್ತೀರಿ ಸರ್? ನಾವು 1 ಎಕರೆ ಮಾಡ್ತೀವಿ. ಅವತ್ತು ಪ್ರತಿ ವರ್ಷನೂ ಬೆಳಿತೀರಾ? ಈ ವರ್ಷನೂ ನಾವು ಲೈಫಲ್ಲಿ ಬೆಳೆದೀವಿ. ನಮಗೆ ಮುಂಚೆ ಎಲ್ಲ ಆಲೂಗಡ್ಡೆಯಲ್ಲಿ 10,000 ಖರ್ಚು ಮಾಡಿದರೆ ನಮಗೆ 100,000 ದುಡ್ಡು ಉಳಿಯೋದು. ಅದ್ರ ನಮಗೆ 10-12 ಚೀಲ ಆಲೂಗಡ್ಡೆ ಬೆಳೆದ ಒಂದು ಚೀಲ ಕಿಳುವರಿ. ಆ ಸಂದರ್ಭದಲ್ಲಿ ನಾನು 3 ತಿಂಗಳು ಇಟ್ಟು ಆಲೂಗಡ್ಡೆನ ಮಾರ್ತಿದ್ದೆ. ನಾನು ದೀಪಾವಳಿ ಕಾರ್ತಿಕದಲ್ಲಿ ನಾನು ಆಲೂಗಡ್ಡೆ ಮಾರ್ತಿದ್ದೆ. ತುಂಬಾ ರೇಟ್ ಸಿಗೋದು ನಮಗೆಲ್ಲ. ಅದರಿಂದ ಆಲೂಗಡ್ಡೆಯಿಂದ ನಾವು ಜೀವನ ಬೆಳಕೊಂಡಿದೀವಿ. ಇವತ್ತು ಕೂಡ ನಾನು ಬಿಟ್ಟಿಲ್ಲ. 14 ಚೀಲ ಆಲೂಗಡ್ಡೆ ಮಾಡಿದ್ದು ಇವತ್ತು ಕೂಡ ಗಂಟು ಮಾಡಿ ನಾನು ಲಾಭವನ್ನು ಕಳಿಸ್ದೆ ನನ್ನ ಸ್ವಂತ ವ್ಯಾಪಾರ ಮಾಡಿದ್ರಿಂದ. ಆಲೂಗಡ್ಡೆ ಈಗ ಎಕರೆಗಟ್ಟಲೆ ಹಾಕೊಂಡು ನೀವು ಅದೆಲ್ಲದನ್ನು ನೀವೇ ಕೂತು ಸ್ವಂತ ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸಮಯ ಬೇಕಾಗುತ್ತೆ. ನೀವು 1 ದಿವಸ 2 ದಿವಸದಲ್ಲಿ ಮಾರಾಟ ಮಾಡಕ್ ಆಗೋದಿಲ್ಲ. ಹೆಂಗೆ ಶೇಖರಣೆ ಮಾಡಿ ಇಡ್ತೀರಾ? ಅದು ಹಸಿರು ಬರದಂಗೆ ಅಥವಾ ಮೊಳಕೆ ಬರದಂಗೆ ಶೇಖರಣೆ ಮಾಡಿ ಇಡಬೇಕು, ಹೇಗೆ ಇಟ್ಕೊಳ್ತೀರಾ ಎಕರೆಗಟ್ಟಲೆ ಬೆಳೆ ಅಂತ ಆಲೂಗಡ್ಡೆ? ಸರ್, ನಾವು ಎಕರೆಗಟ್ಟಲೆ ಆಲೂಗಡ್ಡೆ ಬೆಳೆದಾಗ ಎವಿ ಆಲೂಗಡ್ಡೆ ಬಂದ ನಾವು ಸ್ವಂತ ವ್ಯಾಪಾರಕ್ಕೆಲ್ಲದನ್ನು ಮಾಡಕ್ ಆಗಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಮರದ ನೆರಳು ನಮ್ಮ ಜಮೀನ ಹತ್ರ ನೆರಳನ್ನು ಬಿಟ್ಟಿದ್ದೀನಿ ಮರದ. ಅವು ಕೇಳಿ ಸಿಕ್ಕಿದಾಕ್ಸಿಲ್ಲ. ಆ ತಳದಲ್ಲಿ ಯಾವಾಗ್ಲೂ ನೆರಳಿರ್ಬೇಕು ಮರ ಆಲೂಗಡ್ಡೆಗೆ. ಆಳವಾಗಿ 1.5 ಅಡಿಯಿಂದ 2 ಅಡಿ ಗುಂಡಿ ಹೊಡಿತೀವಿ, ಆಲೂಗಡ್ಡೆ ಹಾಕ್ತೀವಿ, ಅದಕ್ಕೆ ಮೇಲಕ್ಕೆಲ್ಲ ಬಿಳುಲ್ ಮುಚ್ಚುತ್ತೀವಿ ನೀಟಾಗಿ. ಅದ್ರ ಮ್ಯಾಗ ಸ್ವಲ್ಪ ಮಣ್ಣನ್ನು ಶೇಖರಣೆ ಮಾಡ್ತೀವಿ ಗಾಳಿ ಒಳಗಡೆ ಹೋಗ್ದಂಗೆ, ಹಸಿರು ಬರ್ದಂಗೆ, ಮೊಳಕೆ ಬರ್ದಂಗೆ. ಆ ನಂತರದಲ್ಲಿ ಮಳೆ ಬರುವಂತ ಸಂದರ್ಭದಲ್ಲಿ ನಾವು ಅದನ್ನು ಬಹಳ ಜೋಪಾನ ನೋಡ್ತಾ ಇರಬೇಕು. ಟಾರ್ಪಲ್ ಆಗ ಮಾತ್ರ ಹಾಕ್ತೀವಿ. ಮಳೆ ಬರ್ತಾ ಇದೆ, ಮಳೆ ಇವತ್ತು ಬರಬಹುದನ್ನೋ ಸಂದರ್ಭದಲ್ಲಿ ಟಾರ್ಪಲ್ ಹಾಕ್ತೀವಿ, ಬಾಕಿ ಅಂತೆಲ್ಲ ಟಾರ್ಪಲ್ ತೆಗಿತೀವಿ. ಹಾಗಾಗಿ ಹಸಿರು ಬರೋದಾಗಲಿ, ಮೊಳಕೆ ಬರೋದಾಗಲಿ, ಆಲೂಗಡ್ಡೆ ಕರಗೋದಾಗಲಿ, ಯಾವುದೇ ಥರದ ಇಲ್ಲಿವರೆಗೂ ನಮಗೆ ತೊಂದರೆ ಆಗಿಲ್ಲ. ಈಗ ಎಷ್ಟು ದಿವಸ ಇಡಬಹುದು ಆ ತರ ಆಲೂಗಡ್ಡೆ? ಸರ್, ನಾವು 4 ತಿಂಗಳವರೆಗೂ ಆಲೂಗಡ್ಡೆ ಇಟ್ಟಿದ್ವಿ. ಕಿತ್ತು ಒಂದು ಆಲೂಗಡ್ಡೆನು ಹಾಳಾಗಿರಲ್ಲ. ನಮಗೆ ಹೆಚ್ಚು ಆದಂತ ಆಲೂಗಡ್ಡೆ ತುಂಬಿರೋರು ಅಂದ್ರೆ ಹೆಬ್ಬಾಳ್ ಜಯಣ್ಣ ಅವರು. ನಮಗೆ ಅವರು ಹಸಿರು ಕೂಡ ಕೈ ಕಾಲಿದ್ರು ಕೂಡ ಮಂಗಳೂರಿಗೆ ಓಡಿಯವರು, ಎಲ್ಲ ಲಂಸಂ ತುಂಬಾರವರು. ಹಸಿರು ತೆಗಿಯೋದಾಗ್ಲಿ, ಕೈ ಕಾಲು ಬಂದಿರೋ ಆಲೂಗಡ್ಡೆ ತೆಗಿಯೋದಾಗ್ಲಿ ಇಲ್ಲ. ನಮ್ಮ ಜಮೀನು ಉತ್ತಮವಾಗಿ ಜಮೀನು ಇರೋದ್ರಿಂದ ಕೈ ಕಾಲು ಹೆಚ್ಚು ಬರುತ್ತೆ. ಮಣ್ಣು ಭೂಮಿ ಸ್ವಾರೆ ಇರೋದ್ರಿಂದ ಯಥೇಚ್ಛವಾದಂತ ಕೈ ಕಾಲು ಸೈಜ್ ಬರುತ್ತೆ. ಗೊಂಬೆಗೆಂಡೆ ಅಂತ, ಗೊಂಬೆಗೆಂಡೆ ಬರುತ್ತೆ. ಆ ಮಂಗಳೂರು ಸೈಡ್ ಅಲ್ಲಿ ಅದನ್ನೇನು ಇದು ಮಾಡಲ್ವಂತೆ, ಎಲ್ಲ ಒಟ್ಟಿಗೆ ತುಂಬುತ್ತಾರೆ. ಹಾಗಾಗಿ ನಮಗೆ ಒಳ್ಳೆ ಬೆಲೆ, ಅವರು ಒಳ್ಳೆ ವಿಶ್ವಾಸವನ್ನು ಕೈಗೊಂಡ್ರು, ನಮಗೆ ಒಳ್ಳೆ ಬೆಲೆಯನ್ನು ಕೊಡೋರು. ಅವತ್ತು ನಮಗೆ ಕೈ ಕಾಲು ಎಲ್ಲ ಮಿಕ್ಸ್ ತುಂಬಿಕಂದ್ರೆ ಒಳ್ಳೆ ಒಂದೇ ರೇಟು, ಏನು ಒಳ್ಳೆ ಆಲೂಗಡ್ಡೆ ಏನ್ ಬೆಲೆ ಇರುತ್ತೆ ಅದೇ ಬೆಲೆ ಅನ್ನ ಕೊಟ್ಟೆ ಹಾಕೊಳ್ಳೋರು. ಹಂಗಾಗಿ ನಮಗೆ ಉತ್ತಮವಾದಂತ ಅವರು. ಇವತ್ತು ಕೂಡ ಹೆಬ್ಬಾಳ ಜನ ನಮಗೆ ಬಹಳ ಅಭಿಮಾನ ಇದೆ. ಇವತ್ತು ಆಲೂಗಡ್ಡೆ ಹಾಕಿದ್ವಿ ಅಂದ್ರೆ ಅವ್ರು ಫೋನ್ ಮಾಡ್ತಾರೆ, ತುಂಬಾ ಒಂದು ಗೌರವ ಇದೆ. ಆ ತರದಲ್ಲಿ ಆಲೂಗಡ್ಡೆ ಉತ್ತಮವಾದಂತ ರೇಟ್ ಸಿಗುತ್ತೆ. ಈಗಲೂ ತರಕಾರಿ ವ್ಯಾಪಾರ ಮುಂದುವರಿಸಿದಿರಿ? ಸರ್, ಮಾಡ್ತಾ ಇದೀವಿ ನಾವು. ನಾವು ತರಕಾರಿ ಈಗ ಬೆಳೆಯಕ್ ಆಗದಿಂದ ಕಾರಣದಿಂದ ಚಿಕ್ಕಮಗಳೂರಿಗೆ ಹೋಗಿ ನಮ್ಮ ಸ್ನೇಹಿತರು ನಾವೊಂದು 5-6 ಜನ ಜೊತೆಯಲ್ಲಿ ಹೋಗಿ ಗಾಡಿಯಲ್ಲಿ ಹೋಗಿ ತರಕಾರಿ ತರ್ತೀವಿ, ತಂದು ನಾವು ಚಿಲ್ಲರೆ ವ್ಯಾಪಾರವನ್ನ ಮಾಡ್ತೀವಿ. ಯಾವ್ಯಾವ ಸಂತನಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀವಿ? ಸರ್, ನಾವು ಬಿಕ್ಕೋಡ್ ಒಂದೇ ಮಾಡ್ತಾ ಬಂದಿರೋದು. ಯಾಕೆಂದ್ರೆ ಕೃಷಿ ಆಧಾರ ಇರೋದ್ರಿಂದ ಕೃಷಿಯನ್ನು ಬಿಟ್ಟು ಒಂದು ದಿವಸ ನಾವು ಬೇರೆ ಕೆಲಸಕ್ಕೆ ಹೋದ್ರೆ ನಮಗೆ ಇಲ್ಲಿ ಕೃಷಿ ಹಾಳಾಗುತ್ತೆ. ಆ ಸಂದರ್ಭದಿಂದಾಗಿ ನಾವು ಕೃಷಿಯನ್ನು ನಂಬಿ ಜೀವನ ಮಾಡ್ತಾ ಇರೋದ್ರಿಂದ ಜಮೀನ್ ಇಲ್ಲ ಅಂದ್ರೆ ಮಾತ್ರ ವ್ಯಾಪಾರಕ್ಕೆ ಹೋಗ್ಬೋದು. ಜಮೀನ್ ಇರೋದು, ದನ ಕರುಗಳು ಇರೋದ್ರಿಂದ ನಾವು ಬೇರೆ ಸಂತೆಗೆ ಹೋಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ನಾವು ಇಲ್ಲಿ ಜಮೀನಲ್ಲಿ ಆದಾಯ ಹೆಚ್ಚು ಕಾಣೋದ್ರಿಂದ ನಾವು ಬೇರೆ ಆದಾಯಕ್ಕಲ್ಲಿ ಈಗ ಒಂದು ಸಂತೆಗೆ ಹೋದ್ರೆ 500-1,000 ರೂಪಾಯಿ ಖರ್ಚಿರುತ್ತೆ. ಬಾಡಿಗೆ ಕೊಡಬೇಕು, ಸುಂಕ, ಊಟ, ತಿಂಡಿ ಎಲ್ಲ, ಆಮೇಲೆ ನಿದ್ದೆಗಿಡಬೇಕು. ನಮ್ಮ ಜಮೀನಲ್ಲಿ ಹೆಚ್ಚಿನ ಆದಾಯ ಕಾಣೋದ್ರಿಂದ ನಾವು ಅಲ್ಲೆಲ್ಲೂ ಹೆಚ್ಚು ಇಷ್ಟಪಡಲಿಲ್ಲ. ಮಧ್ಯದಲ್ಲಿ ಏನಾರು ಅನಿವಾರ್ಯ ತರಕಾರಿ ಉಳಿತು ಅನ್ಸಂದಲ್ಲಿ ವರ್ಷ ಸಕಲೇಶ್ವರ ಹೋಗಿದ್ದೆ ಒಂದು ದಿವಸ. ತುಂಬಾ ಚೆನ್ನಾಗಿ ನನಗೆ ಆದಾಯ ಅವತ್ತು ಕಾಣ್ತು. ಇಲ್ಲಿ ಸ್ವಲ್ಪ ತರಕಾರಿ ಉಳಿತು, ಅಲ್ಲಿ ವ್ಯಾಪಾರವನ್ನು ಮಾಡಿದೆ. ಅರಳ್ಳಿಲಿ ಒಂದು 4-5 ಸಾರಿ ಹೋದೆ, ನನಗೆ ಉತ್ತಮವಾದಂತ ಸ್ಥಾನ ಸಿಗಲಿಲ್ಲ ಅಲ್ಲಿ. ನಾವು ಜಮೀನನ್ನೇ ಯಾಕೆ ಮಾಡಬಾರದು ಅಂತೇಳಿ ನಾನು ಮತ್ತೆ ಬಿಟ್ಟೆ ವ್ಯಾಪಾರ. ಈ ತರಕಾರಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ಮೇಲೆ ಏನೇನು ಅನುಕೂಲ ಮಾಡ್ಕೊಂಡ್ರಿ ಮನೆ ಕಡೆಗೆ? ಸರ್, ನಾವು ತರಕಾರಿ ವ್ಯಾಪಾರ ಮಾಡಿದ್ಮೇಲೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಆಯ್ತು. ಆಮೇಲೆ ನಾವು ತರಕಾರಿ ವ್ಯಾಪಾರದ ದುಡ್ದಂಥದ್ದು ಈಗ ಒಂದು ಆಳು ಕಾಳಿಗೆ ದುಡ್ಡು ಕೊಡಬೇಕಾಯ್ತು, ಇಲ್ಲ ಇನ್ನೊಬ್ಬರ ಹತ್ರ ರಿಸ್ಕ್ ಬರಬೇಕಾಗಿತ್ತು ಸಂದರ್ಭದಲ್ಲಿ. ಈಗ ಒಂದು ವಾರ ಏನಾದ್ರು ಅನಿವಾರ್ಯ ಒಂದು 500 ಕಡಿಮೆ ಆಯ್ತು ಒಂದು ಸಂದರ್ಭದಲ್ಲಿ, ಯಾರ ಹತ್ರನಲ್ಲಿ ಇಸ್ಕೋಬಹುದು ನಾವು? ತೀರಾ ಸಂತೆ ಸಾಮಾನ ಅಂಗಡಿ ಸಾಮಾನ ಇನ್ನೊಬ್ಬರ ಹತ್ರ ಅಲ್ಲಿ ಅಂಗಡಿಯಲ್ಲಿ ಸಾಲ ಬರೆಸಿ ಬರೋವರ್ ಕೊಡ್ತೀವಿ ಅಂತಕ್ಕಂತ ಒಂದು ಧೈರ್ಯ ನಮಗೆ ತುಂಬಿತು. ಆಮೇಲೆ ನಮ್ಮ ಮಕ್ಕಳು ಓದಿಸ್ಲಿಕ್ಕೆ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಎಲ್ಲ ತುಂಬಾ ಒಂದು ಸಹಕಾರವಾಯ್ತು ನಮಗೆ ಜೀವನ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಅನುಭವಿಸಬೇಕಾಗಿದ್ದ ಸಂದರ್ಭದಲ್ಲಿ. ಕುಟುಂಬ ದೊಡ್ಡದಿತ್ತು, ನಾವು 9 ಜನ ಇದ್ದು ಕುಟುಂಬದಲ್ಲಿ, ಅವ್ರನ್ನೆಲ್ಲ ವ್ಯವಸ್ಥೆ ಮಾಡಿದ ಮಕ್ಕಳು 4 ಮಕ್ಕಳು ವಿದ್ಯಾಭ್ಯಾಸ ಮಾಡಿದಾಗ ಆ ಹಣ ಏನಾರು ನಮಗೆ ಸಿಗಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋದು. ಹಂಗಾಗಿ ಆ ಹಣವನ್ನು 100 ರೂಪಾಯಿ ಉಳಿದ್ರು ಅದ್ರ ತಕ್ಕಂತೆ ನಾವು ವ್ಯವಸ್ಥೆ ಮಾಡಿಕೊಂಡು ಆಸೆಗೆ ದೃಷ್ಟಿ ಕಾಲು ಚಾಚಿಕೊಂಡು ಜೀವನವನ್ನ ಮಾಡ್ತಾ ಬಂದ್ವಿ. ಇವತ್ತಿಗೂ ಕೂಡ ಎತ್ತಿನ ಗಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಏನೇನು ಅನುಕೂಲಗಳನ್ನ ಮಾಡ್ಕೊಂಡಿದ್ದಾರೆ? ಯಾಕೆ ಅಂತಂದ್ರೆ ಇವತ್ತು ಎಲ್ಲರೂ ಕೂಡ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರು ಅಂತಾರೆ, ಉಳ್ಳಿಕ್ಕೂ ಟ್ರ್ಯಾಕ್ಟ್ರು, ಹೇರಕ್ಕೂ ಟ್ರ್ಯಾಕ್ಟ್ರು, ಎಲ್ಲದಕ್ಕೂ ಟ್ರ್ಯಾಕ್ಟ್ರು. ನೀವು ಎಷ್ಟು ವರ್ಷದಿಂದ ಎತ್ತಿನ ಗಾಡಿ ಇಟ್ಕೊಂಡಿದ್ದೀರಿ? ನಮ್ಮ ತಂದೆ ಕಾಲದಿಂದಲೂ ಇತ್ತೆ, ಆಗ್ಲಿಂದಲೂ ಎತ್ತು ಗಾಡಿಗಳು ನಮ್ಮ ಮನೆಯಲ್ಲಿದೆ. ಈಗಲೂ ಕೂಡ ಎತ್ತು ಗಾಡಿ ಇರೋದ್ರಿಂದ ಒಂದು ಟ್ರ್ಯಾಕ್ಟರ್ ಏನು ಒಂದು ವರ್ಷದಲ್ಲಿ ದುಡಿಯುತ್ತೆ ಆ ದುಡಿಮೆ ಇದೆ. ಈಗ ಟ್ರ್ಯಾಕ್ಟರ್ ಮುಂದೆ ಕೊಡ್ತು ಅಂದ್ರೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕು. ನಮ್ ಎತ್ತು ಗಾಡಿಗೆ ಹಂಗಿಲ್ಲ, 100 ರೂಪಾಯಿ ಖರ್ಚಿರಲ್ಲ. ಇವತ್ತು ಅಲ್ಲೇನು ಕೂಡ ನಾವು ಎತ್ತುಗಳಿಗೆ ಕಟ್ಟಿಸ್ತಾ ಇಲ್ಲ, ಯಾಕೆಂದ್ರೆ 1000 ರೂಪಾಯಿ ಅಲ್ಲೇ ಮುಂಚೆಲ್ಲ ಅಲ್ಲೇ ಕಟ್ಟಿಸ್ತಾ ಇದ್ವಿ, ಅಲ್ಲೇ ಕಟ್ಟಿಸೋದ್ ಬಿಟ್ವಿ. ಈಗ ಅವು ನಮಗೆ ಹೊಂದ್ಕೊಬಿಟ್ಟವು, ಈಗ ಮನೆ ಎತ್ತು ಈಗ ಯಾಕೆ ಕಲ್ಲು ಮೇಲೆ ಹೋದ್ರೂ ಓಕೆ ಎದರದಿಲ್ಲ ಕಾಲು. ಮುಂಚೆಲ್ಲ ಅಲ್ಲೇ ಇಲ್ದಲ್ಲಿ ಗಾಡಿ ಹೊಡಿತಿರ್ಲಿಲ್ಲ. ಈ ಗಾಡಿ ಇರೋದ್ರಿಂದ ನಮಗೆ ಪ್ರತಿಯೊಂದು ಬೆಳೆಗೆ ನಮಗೆ ಕೃಷಿಗೆ ಅನುಕೂಲ. ಪ್ರತಿಯೊಂದಕ್ಕೂ ಗೊಬ್ಬರ ಏರ್ತೀವಿ ಅಂದ್ರೆ ಟ್ರ್ಯಾಕ್ಟರ್ಗೆ ಆಗ್ಬೇಕು ಇಲ್ಲ ಟಾಟಾ ಎಸಿಗೆ ಆಗ್ಬೇಕು, ಅವ್ರಿಗೆ ಕೇಳದಂತ ದುಡ್ಡು ಕೊಡ್ಬೇಕು ನಾನು. ಆಮೇಲೆ ನಮ್ಮ ಸಮಯಕ್ಕೆ ಅವ್ರು ಬರಲ್ಲ, ಬೇಸರ ಆಗೋದು. ಒಂದು ಸಂದರ್ಭ ನಾವೆಲ್ಲ ನೋಡಿ, ನಾನು ಅದರಿಂದ ಎತ್ತು ಗಾಡಿ ಅವಲಂಬನೆ ಇದೆ ನಮಗೆ. ಈಗ ಜೋಳ ಏರ್ತೀವಿ ಅಂದ್ರೆ ಒಂದು ಗಾಡಿ ನಾನು ಜೋಳವನ್ನು ಏರ್ಕೆ ಬರ್ತೀನಿ ನಮ್ಮ ಎತ್ತು ಗಾಡಿಯಲ್ಲಿ. ಇವತ್ತು ಎತ್ತಿಗೆ ಮೇವು ಹಾಕೊಂಡು ಎಲ್ಲ ಒಂದ್ ಕಡೆ ಕಟ್ಟಿರು ಮೇಯ್ಕೊಂತವೆ, ಮೇವು ಹಾಕ್ಬೇಕು ಅವಕ್ಕೇನೆ. ಈಗ ಬೇಸಿಗೆಯಲ್ಲಿ ಹಿಂಡಿನೂ ಕೊಡ್ತಾ ಇಲ್ಲ ನಾನು, ಮೊದಲಲ್ಲಿ ಹಿಂಡಿ ಕೊಡ್ತಿದ್ದು ಎತ್ತೆಚ್ಚದ ಕೆಲಸ ಇದ್ದಾಗ. ಈಗ ಎತ್ತೆಚ್ಚದ ಕೆಲಸ ಇಲ್ಲದ ಕಾರಣ ಮನೆ ಎತ್ತಾಗಿರೋದ್ರಿಂದ ಹಿಂಡಿನೂ ಕೂಡ ಕೊಡ್ತಾ ಇಲ್ಲ. ಈಗ ಮೊದಲೆಲ್ಲ ಕಡಲೆಕಾಯಿ ಹಿಂಡಿ ಜೋಳ ರಾಗಿ ಭತ್ತ ಮಿಶ್ರಣ ಮಾಡಿ ಫುಡ್ ಕೊಡ್ತಿದ್ದು. ಈಗ ಅವು ಮನೆ ಎತ್ತಾಗಿರೋದ್ರಿಂದ ಯಾವುದೇ ತರ ಫುಡ್ಡೇ ಕೇಳಲ್ಲ, ಮೇವು ನೀರು ರಾಗಿ ಹುಲ್ಲು ಚೆನ್ನಾಗಿ ಹಾಕ್ತಿವಿ. ಆ ತರದಲ್ಲಿ ನಮಗೆ ಎತ್ತುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ನೀಟಾಗಿ ಸಾಕೋಬೇಕು, ಸುಮ್ಮನೆ ಬರೀ ಸಾಕೊಂಡಿವಿ ಅಂದ್ರೆ ಅವು ನಡೆಯೋದಿಲ್ಲ, ಅವ್ಕೆ ಸರಿಯಾದ ಫುಡ್ ಕೊಡಬೇಕು. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ದೇವರಾಜ? ಸರ್, ಕೃಷಿಯಲ್ಲಿ ನೆಮ್ಮದಿ ಇದೆ. ಕೃಷಿ ಯಾರ ಕೈಯ ಸಂದಿ ಜೀವನ ಮಾಡಂತ ಅಗತ್ಯತೆ ಇಲ್ಲ. ಒಬ್ಬ ರೈತಾಪಿ ಅವನ ಸ್ವತಂತ್ರದ ಹಕ್ಕಿನ ಜೀವನ, ಸ್ವತಂತ್ರದ ಜೀವನ. ಒಂದು ದಿನ ಮಾಡದಿದ್ರೂ ಕೂಡ ಯಾವುದೇ ವೇಳೆ ನಾಶವಾಗಲ್ಲ. ಅವನ ಸ್ವತಂತ್ರವಾಗಿ ಸರಿಯಾದಂತ ಚಟುವಟಿಕೆಯನ್ನು ಕೈಗೊಂಡು ದುಶ್ಚಟಗಳನ್ನು ಕಲಿಯದಲೇ ಅವನ ಧರ್ಮವಾದಂಥ ಬದುಕನ್ನು ಮಾಡಿಕೊಂಡು ಅವನ ಕಾಯಕವೇ ಕೈಲಾಸ ಅಂತಕ್ಕಂಥ ಭೂಮಿಯನ್ನು ನೆಂಬಿ ಜೀವನವನ್ನು ಮಾಡಿದರೆ ಯಾವುದೇ ಥರದ ಲೋಪಾಂಶ ಇಲ್ಲ. ಒಬ್ಬ ಆಫೀಸಲ್ಸ್ ಏನು ಜೀವನ ಮಾಡ್ತಾರೋ ಆ ಮಟ್ಟಕ್ಕೆ ಲೈಫಲ್ಲಿ ಜೀವನವನ್ನು ಮಾಡ್ತಾ ಹೋಗ್ಬೋದು. ನಮ್ಮ ಅಭಿಪ್ರಾಯ ನಾವು ಮಾಡಿರೋಂತಕ್ಕಂಥ ಅನುಭವ ಜೀವನಗಳು. ದೇವರಾಜವರ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ, ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಸರ್, ಹೇಳ್ತೀವಿ. 99 518 2679. ಇನ್ನೊಮ್ಮೆ ಹೇಳಿ. 99 018 2679. ಒಳ್ಳೆಯದು ದೇವರಾಜ್ ಅವರೇ, ಇದುವರೆಗೆ ತರಕಾರಿ ಬೆಳೆಯಲ್ಲಿನ ಅನುಭವಗಳು ಹಾಗೂ ಅದರ ಮಾರಾಟದ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇವತ್ತು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಿಮಗೂ ನಮಸ್ಕಾರ ಸರ್. ಇದುವರೆಗೆ ವಿವಿಧ ತರಕಾರಿ ಬೆಳೆಗಳ ಸಾಗುವಳಿ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಜಗಬೋರನಹಳ್ಳಿಯ ಪ್ರಗತಿಪರ ಕೃಷಿಕ ಜೆಕೆ ದೇವರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗೃತ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವಾ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ.

ಕೆಜಿ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ ಬಂಧನ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ನಮಗೆ ಶುಭ ಕೋರಿದೆ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಎದೆ ತುಂಬಿ ಹಾಡಾಗಿದೆ